ಶಶಿಕಲಾ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಈ ದಿವಸ ಆಲೂಗಡ್ಡೆ ಬೇಸಾಯವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಪೂರ್ವ ಸಿದ್ಧತೆಗಳನ್ನು ಯಾವ ರೀತಿ ನಮ್ಮ ರೈತರು ಮಾಡ್ಕೋಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮುಂಗಾರು ಮಳೆ ಆದ ತಕ್ಷಣನೇ ಆಲೂಗಡ್ಡೆ ಬೇಸಾಯವನ್ನು ಮಾಡೋದಕ್ಕೆ ಕೃಷಿಕರು ಸಡಗರ ಸಂಭ್ರಮದಿಂದ ಸಿದ್ಧ ಆಗ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿ ಪೂರ್ವ ಸಿದ್ಧತೆ ಇರಬೇಕು, ಅದರ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಡಿ. ಖಂಡಿತ ಸರ್. ಕಳೆದ 4 ವರ್ಷಗಳಿಂದ ನಾವು ಅನೇಕ ಹಳ್ಳಿಗಳಲ್ಲಿ ರೈತರ ಜೊತೆ ಆಲೂಗೆಡ್ಡೆ ಬೆಳೆಯ ಇಳುವರಿ ಹೆಚ್ಚಿಸಲು ಕೆಲಸ ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಸರಾಸರಿ ಆಲೂಗೆಡ್ಡೆ ಇಳುವರಿ 1 ಎಕರೆಗೆ 4-6 ಟನ್ ಬರ್ತಾ ಇದೆ. ನಮ್ಮ ರಾಜ್ಯದ ಇತರೆ ಪ್ರದೇಶಗಳು ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರಬಹುದು, ಅಲ್ಲಿ ರೈತರು 10-12 ಟನ್ ಇಳುವರಿ ಪಡಿತಾ ಇದ್ದಾರೆ. ಈ ಭಾಗದಲ್ಲಿ ಇಳುವರಿ ಕಡಿಮೆ ಇರೋದಕ್ಕೆ ಏನೆಲ್ಲ ಕಾರಣಗಳಿರಬಹುದು ಅಂತ ವಿಶ್ಲೇಷಣೆ ಮಾಡಿದಾಗ ಕೆಲವು ಸುಧಾರಣೆಗಳನ್ನ ನಮ್ಮ ಈ ಭಾಗದ ರೈತರು ಮಾಡಿಕೊಳ್ಳೋದು ಅವಶ್ಯಕತೆ ಇದೆ ಎಂದು ತಿಳಿದುಬಂದಿದೆ. ಅದರಲ್ಲೂ ಒಂದು ಮುಖ್ಯವಾದ ಅಂಶ ಏನಂದ್ರೆ ಸರಿಯಾದ ರೀತಿಯಲ್ಲಿ ಭೂಮಿ ಸಿದ್ಧತೆಗೊಳಿಸದೇ ಇರುವುದು ಸಹ ಕಡಿಮೆ ಇಳುವರಿಗೆ ಕಾರಣವಾಗಿದೆ. ಈ ಭಾಗದ ರೈತರು ಯಾವ ರೀತಿಯಲ್ಲಿ ಭೂಮಿ ಸಿದ್ಧತೆ ಮಾಡ್ಕೊಂತಿದ್ದಾರೆ ಅಂದ್ರೆ ಅವರು 5 ನೇಗಿಲಿನ ಉಳುಮೆಯನ್ನ ಹೆಚ್ಚಾಗಿ ಮಾಡ್ತಾರೆ. ಅಂದ್ರೆ ಮಳೆ ಬರೋಕ್ ಮುಂಚೆ ಅಥವಾ ಮಳೆ ಬಂದ ನಂತರ, ಇನ್ನು ಕೆಲವರು ಇನ್ನೇನು ಬಿತ್ತನೆ ಆರಂಭ ಮಾಡ್ತೀವಿ ಅನ್ನೋ ಅಂತ ಸಮಯದಲ್ಲಿ 3-4 ಸಾರಿ 5 ನೇಗಿಲಿಂದ ಉಳುಮೆ ಮಾಡ್ತಾರೆ. ಇದಕ್ಕೆ ಸುಮಾರು 4,000 ರೂಪಾಯಿ ಖರ್ಚು ಸಹ ಮಾಡ್ತಾರೆ. ಈ ರೀತಿ 5 ನೇಗಿಲಿನಿಂದ ಉಳುಮೆ ಮಾಡೋದ್ರಿಂದ 4-5 ಇಂಚು ಮಣ್ಣು ಮಾತ್ರ ಪುಡಿಯಾಗುತ್ತೆ. ಬಿತ್ತನೆ ವಿಷಯಕ್ಕೆ ಬರೋದಾದ್ರೆ ಈ ರೀತಿ ಉಳುಮೆ ಮಾಡಿದ ನಂತರ 1.5-2 ಅಡಿ ಅಂತರದಲ್ಲಿ ನೇಗಿಲಿನಿಂದ ಸಾಲು ಮಾಡ್ತಾರೆ. ಆ ಸಾಲುಗಳಲ್ಲಿ ಬಿತ್ತನೆ ಹಾಕಿ ಚಿಕ್ಕದಾಗಿ ಮಣ್ಣನ್ನ ಏರಿಸ್ತಾರೆ. ನೇಗಿಲಿನ ಸಾಲಿನಲ್ಲಿ ಬಿತ್ತನೆ ಮಾಡೋದ್ರಿಂದ ಬೀಜದ ಕೆಳಗಡೆ ಮಣ್ಣು ಗಟ್ಟಿಯಾಗುತ್ತೆ. ಈ ಗಟ್ಟಿ ಪದರದಿಂದ ಬೇರಿನ ಬೆಳವಣಿಗೆ ಕಡಿಮೆ ಆಗುತ್ತೆ. ಬಿತ್ತನೆಯಾದ ನಂತರ ಮಳೆ ಹೆಚ್ಚಾದಾಗ ಗಟ್ಟಿ ಪದರದಿಂದ ನೀರು ಕೆಳಗೆ ಬೇಗ ಹಿಂಗಲ್ಲ, ಅವಾಗ ಗೆಡ್ಡೆ ಕೊಳೆಯುವಂತಹ ಸಾಧ್ಯತೆ ಸಹ ಹೆಚ್ಚಾಗಿರುತ್ತೆ. ಬಿತ್ತನೆಯಾದ ಸುಮಾರು 40-45 ದಿನಗಳವರೆಗೆ ರೈತರು ಮಣ್ಣೇರಿಸ್ತಾ ಇರ್ತಾರೆ. ಆಳವಾಗಿ ಉಳುಮೆ ಮಾಡದೇ ಇರೋದ್ರಿಂದ ಜಾಸ್ತಿ ಮಣ್ಣು ಏರಲ್ಲ ಮತ್ತು ಚಿಕ್ಕ ದಿಂಡುಗಳು ತಯಾರಾಗ್ತವೆ. ಸಾಲಿನಿಂದ ಸಾಲಿಗೆ ಅಂತರ 2 ಅಡಿಗಳಷ್ಟು ಕಡಿಮೆ ಇರುವಂತಹ ಜಮೀನುಗಳಲ್ಲಿ ಜಾಸ್ತಿ ಮಣ್ಣೇರಿಸೋಕೆ ಸಾಧ್ಯ ಆಗೋದೇ ಇಲ್ಲ. ಪ್ರಯೋಗಗಳ ಮೂಲಕ ಕಳೆದ 4 ವರ್ಷಗಳಲ್ಲಿ ನಾವು ಕಂಡುಕೊಂಡಿರೋದೇನೆಂದ್ರೆ ದಿಂದು ಚಿಕ್ಕದಾಗಿದ್ರೆ ಗೆಡ್ಡೆಗಳ ಬೆಳವಣಿಗೆ ಕಡಿಮೆಯಾಗುತ್ತೆ ಮತ್ತೆ ಇಳುವರಿ ಸಹ ಕಡಿಮೆ ಬರುತ್ತೆ. ಯಾವಾಗ ನಮ್ಮ ರೈತರು ಮಣ್ಣೆರೆಸುವುದನ್ನ 35 ದಿನಗಳ ನಂತರ ಮಾಡ್ತಾರೋ ಆಗ ಆಲೂಗೆಡ್ಡೆಗೆ ಸಾಕಷ್ಟು ಬೇರುಗಳು ತುಂಡಾಗ್ಬಿಡ್ತವೆ. ಗೆಡ್ಡೆಗಳು ಬಿಡುವ ಸಂದರ್ಭದಲ್ಲಿ ಆಲೂಗೆಡ್ಡೆ ಬೆಳೆಯು ತುಂಡಾಗಿರುವ ಬೇರುಗಳನ್ನ ಬೆಳೆಸೋ ಕಡೆಗೆ ಪ್ರಯತ್ನ ಮಾಡುತ್ತೆ. ಇದರಿಂದ ಸಹ ಇಳುವರಿ ಕಡಿಮೆಯಾಗುತ್ತೆ. ಆದ್ದರಿಂದ ಅಧಿಕ ಇಳುವರಿ ಪಡೆಯಲು ಉತ್ತಮವಾದ ಭೂಮಿ ಸಿದ್ಧತೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಆಲೂಗೆಡ್ಡೆಯಲ್ಲಿ ಹೆಚ್ಚಿನ ಇಳುವರಿ ಪಡಿಬೇಕು ಅಂದ್ರೆ ಸುಮಾರು 1 ಅಡಿ ಆಳದವರೆಗೆ ಉಳುಮೆ ಮಾಡೋದು ಸೂಕ್ತ. ಆಳವಾಗಿ ಉಳುಮೆ ಮಾಡೋದಕ್ಕೆ ಸಿಂಗಲ್ ನೇಗಿಲು, ಡಿಸ್ಕ್ ಅಥವಾ ರಿವರ್ಸಿಬಲ್ ಫ್ಲೋ ಅಂದರೆ ಪಲ್ಟಿ ನೇಗಿಲನ್ನ ಸಹ ಬಳಸಬಹುದು. ಸಿಂಗಲ್ ನೇಗಿಲು ಬಳಸಿದಾಗ ಜಮೀನಿನಲ್ಲಿ ತಗ್ಗುಗಳಾಗದಂತೆ ಎಚ್ಚರ ವಹಿಸಬೇಕು. ಸಮನಾಗಿ ಉಳುಮೆ ಮಾಡಿ ಜಮೀನಿನ ಸಮತಟ್ಟನ್ನು ಕಾಯ್ದುಕೊಳ್ಳಬೇಕು. ಪಲ್ಟಿ ನೇಗಿಲು ಅಂದ್ರೆ ರಿವರ್ಸಿಬಲ್ ಫ್ಲೋ ಅಂತ ಕರೀತಾರೆ. ಈ ಪಲ್ಟಿ ನೇಗಿಲು ಲಭ್ಯವಿರುವಂತಹ ಹಳ್ಳಿಗಳಲ್ಲಿ ದಯವಿಟ್ಟು ಆಳವಾದ ಉಳುಮೆಗೆ ಪಲ್ಟಿ ನೇಗಿಲನ್ನೇ ಬಳಸುವುದು ಉತ್ತಮ. ಯಾಕಂದ್ರೆ ಈ ಪಲ್ಟಿ ನೇಗಿಲನ್ನ ಬಳಸಿದಾಗ ಭೂಮಿಯ ಸಮತಟ್ಟಿಗೆ ಯಾವುದೇ ರೀತಿಯ ಧಕ್ಕೆ ಆಗೋದಿಲ್ಲ. 5 ನೇಗಿಲಿನಿಂದ 3-4 ಬಾರಿ ಉಳುಮೆ ಮಾಡುವಾಗ ತಗುಲುವ ವೆಚ್ಚಕ್ಕಿಂತ ಪಲ್ಟಿ ನೇಗಿಲಿನಲ್ಲಿ ನೀವು ಉಳುಮೆ ಮಾಡಿದಾಗ ವೆಚ್ಚ ಸಹ ಕಡಿಮೆ ಆಗುತ್ತದೆ. ಆಳವಾಗಿ ಉಳುಮೆ ಮಾಡಿದ ನಂತರ ಬಿತ್ತನೆಗೆ ಮುಂಚಿತವಾಗಿ 1 ಸಾರಿ ರೋಟೋವೇಟರ್ ಸಹಾಯದಿಂದ ಮಣ್ಣಿನ ಹೆಂಟೆಗಳನ್ನು ಹೊಡೆದು ಪುಡಿಯಾಗಿಸಬೇಕಾಗುತ್ತೆ. ಈಗ ಆಳವಾಗಿ ಉಳುಮೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಸಹ ಸ್ವಲ್ಪ ಗಮನಿಸೋಣ. ಆಳವಾಗಿ ಉಳುಮೆ ಮಾಡೋದ್ರಿಂದ ಆಲೂಗೆಡ್ಡೆ ಬೆಳೆಯುವ ಹೊಲದಲ್ಲಿ ಮಣ್ಣು ಪುಡಿಯಾಗಿ ಮೃದುವಾಗುತ್ತೆ. ಹೆಚ್ಚು ಮಳೆಯಾದಾಗ ನೀರು ಹೊಲದಿಂದ ಬಸಿದು ಹೊರ ಹೋಗಲು ಮತ್ತು ಕಡಿಮೆ ಮಳೆ ಆದಾಗ ತೇವಾಂಶ ಹಿಡಿದುಕೊಳ್ಳಲು ಸಹ ನೆರವಾಗುತ್ತೆ. ಆಳವಾಗಿ ಉಳುಮೆ ಮಾಡಿರುವ ಜಮೀನುಗಳಲ್ಲಿ ಮಣ್ಣು ಪುಡಿಯಾಗಿರೋದ್ರಿಂದ ಸುಲಭವಾಗಿ ಎತ್ತರದ ದಿಂಡುಗಳನ್ನು ನೀವು ಮಾಡಬಹುದು ಮತ್ತು ಬಿತ್ತನೆಯ ನಂತರ ಸುಲಭವಾಗಿ ಮಣ್ಣು ಏರು ಹಾಕಬಹುದು. ಬಿತ್ತನೆ ಗೆಡ್ಡೆಯ ಸುತ್ತಲೂ ಪುಡಿಯಾದ ಮಣ್ಣು ದೊರಕುವುದರಿಂದ ಬೇರು ಮತ್ತು ಗೆಡ್ಡೆಗಳ ಬೆಳವಣಿಗೆ ಸರಾಗವಾಗಿ ಆಗಿ ಇಳುವರಿ ಹೆಚ್ಚಾಗುತ್ತದೆ. ಎತ್ತರವಾದ ದೊಡ್ಡ ದಿಂಡುಗಳನ್ನು ಮಾಡೋದ್ರಿಂದ ಗೆಡ್ಡೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆಕಾರ ಸಮಾನವಾಗಿ ಗಾತ್ರ ದೊಡ್ಡದಾಗಿ ಬರುತ್ತೆ ಮತ್ತು ಹಸಿರು ಗೆಡ್ಡೆಗಳು ಅಷ್ಟೊಂದು ಆಗಲ್ಲ. ಒಂದು ವೇಳೆ ರೈತರು ಬಿತ್ತನೆಯಾದ ನಂತರ ಮಣ್ಣು ಏರಿಸಬೇಕಾದಂತಹ ಅವಶ್ಯಕತೆ ಇದ್ರೆ 30 ದಿನಗಳ ಒಳಗೆ ಮಾಡೋದು ಒಳ್ಳೆ ಪದ್ಧತಿ. ಯಾಕಂದ್ರೆ 30 ದಿನಗಳ ನಂತರ ಈಗಾಗಲೇ ನಾನು ಹೇಳ್ದಂಗೆ ಆಲೂಗೆಡ್ಡೆಯಲ್ಲಿ ಬೇರುಗಳ ಬೆಳವಣಿಗೆ ಆಗಿರುತ್ತೆ. ನೀವು ಮಣ್ಣು ಏರಾಕೋ ಸಂದರ್ಭದಲ್ಲಿ ಆ ಬೇರುಗಳಿಗೆ ತೊಂದರೆ ಆಗುತ್ತೆ. ಬಹಳಷ್ಟು ವರ್ಷಗಳಿಂದ ರೈತರ ಜೊತೆ ತಾವು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಆಲೂಗೆಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕವಾಗಿ ಅವ್ರು ಯಾವ ತರಹ ಉಳುಮೆ ಮಾಡಿ ಬಿತ್ತನೆ ಮಾಡ್ತಾರೆ, ವೈಜ್ಞಾನಿಕವಾಗಿ ಆಳವಾದ ಉಳುಮೆ ಮಾಡೋದ್ರಿಂದ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ತಾವು ಹೇಳಿದ್ರಿ. ಇದನ್ನ ತಾವು ಹೊಲದ ಮಟ್ಟದಲ್ಲೂ ಗಮನಿಸಿದ್ದೀರಾ? ಆಳವಾದ ಉಳುಮೆ ಮಾಡಿ ಬೆಳೆದಂತಹ ಬೆಳೆಯಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಏನ್ ಅನುಕೂಲಗಳನ್ನ ತಾವು ಗಮನಿಸಿದ್ದೀರಿ? ಸರ್, ಈಗಾಗಲೇ ನಿಮ್ಮಲ್ಲಿ ತಿಳಿಸ್ದಂಗೆ ನಾವು ಸುಮಾರು 80 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಆ 80 ಹಳ್ಳಿಲಿ ರೈತರಿಗೆ ಮೊದಲನೇದಾಗಿ ನಾವು ಆಳವಾದ ಉಳುಮೆ ಬಗ್ಗೆ ಹೇಳಿದಾಗ ಅವ್ರು ಅದಕ್ಕಷ್ಟು ಒಲವು ತೋರಿಸ್ಲಿಲ್ಲ. ನಾವು ಆ ಸುಮಾರು ವರ್ಷದಿಂದ ಮಾಡಿರೋಂತದ್ದೇ ಬೆಳೆ, ನೀವು ಬಂದು ನಮಗೆ ಹೇಳೋದೇನಿದೆ ಅನ್ನುವಂತಹ ಒಂದು ಇದನ್ನ ಅವ್ರು ವ್ಯಕ್ತಪಡಿಸ್ತಿದ್ರು ಅಭಿಪ್ರಾಯ. ಅವಾಗ ನಾವ್ ಹೇಳಿದ್ರೆ ನಿಮ್ದು 1 ಎಕರೆ ಹೊಲ ಇದ್ರೆ ಇಡೀ 1 ಎಕರೆಲ್ ನಾವು ಆಳವಾದ ಉಳುಮೆ ಮಾಡಿ ಅನ್ನಲ್ಲ, ಅದ್ರಲ್ಲಿ ಅರ್ಧ ಭಾಗನೋ ಅಥವಾ ಕೆಲವು ಕುಂಟೆಗಳಷ್ಟೋ ಜಮೀನಲ್ಲಿ ನೀವು ಆಳವಾದ ಉಳುಮೆ ಮಾಡಿ ಅದ್ರಲ್ಲಿ ಏನಾದ್ರೂ ಬದಲಾವಣೆಗಳು ಕಂಡ್ರೆ ಮತ್ತೆ ನೀವು ಮುಂದುವರಿಸಬಹುದು ಅನ್ನೋದು ಒಂದು ಪದ್ಧತಿಯನ್ನ ನಾವು ಹೇಳಿದ್ವಿ. ಇದನ್ನ ನಾವು ಪಾರ್ಟಿಸಿಪೇಟರಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತೀವಿ. ಪ್ರಾಯೋಗಿಕವಾಗಿ ರೈತರೇ ಕಂಡಿಟ್ಕೊಳ್ಳೋ ಅಂತಹ ಒಂದು ಪದ್ಧತಿ ಇದು. ಏನನ್ನಾದ್ರೂ ಹೊಸದನ್ನ ನಾವು ರೈತರ ತಿಳಿಸುವಾಗ ಆವಾಗ ಮಾಡಿದಾಗ ನೋಡಿದಾಗ ಆಳವಾದ ಉಳುಮೆ ಮಾಡಿದ್ದ ಒಂದು ಭೂಮಿಯಲ್ಲಿ ರೈತರಿಗೆ ಆಶ್ಚರ್ಯಕರವಾಗುವಂತಹ ರೀತಿಯಲ್ಲಿ ಗೆಡ್ಡೆಗಳು ಸಮಾನವಾಗಿತ್ತು, ಹಸಿರು ಗೆಡ್ಡೆಗಳಿರಲಿಲ್ಲ, ಮತ್ತೆ 30 ದಿನದ ಒಳಗೆ ಮಣ್ಣು ಏರ ಹಾಕೋ ಕೆಲಸನ ಮುಗಿಸ್ಬಿಟ್ರು. ಅದರಲ್ಲೂ ಅವರಿಗೆ ರೈತರ ಅನುಭವದಲ್ಲಿ ಹೇಳೋದಾದ್ರೆ ನಾವು ಮಣ್ಣು ಏರ ಹಾಕುವಾಗ ಇಷ್ಟು ಪುಡಿಪುಡಿಯಾಗಿ ಮರಳಿನ ತರ ಮಣ್ಣನ್ ಸುಲಭವಾಗಿ ಏರಾಕಕ್ ಮುಂಚೆ ಆಗ್ತಾನೆ ಇರಲಿಲ್ಲ ಮೇಡಮ್, ಎಷ್ಟು ಕಷ್ಟ ಪಡ್ತಾ ಇದ್ವಿ, ಇವಾಗ ನೋಡಿ ಹೂ ಆಗ್ಬಿಟ್ಟಿದೆ ನಮ್ಮ ಮಣ್ಣು ಅಂತ ರೈತರ ಬಾಯಿಂದ ಬಂದಂತಹ ಮಾತಿದು. ನಮ್ಮ ಮಣ್ಣು ಇಷ್ಟು ಮೃದುವಾಗ್ಬಿಟ್ಟಿದೆ, ಹಂಗಾಗಿ ನಾವು ದೊಡ್ಡ ದಿಂಡುಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದು ಅವರ ಅನುಭವ. ಅದರಲ್ಲೂ ಮುಖ್ಯವಾಗಿ ಬಿತ್ತನೆ ಸಮಯದಲ್ಲಿನೇ ಮಣ್ಣು ಉಡಿಯಾಗಿರುತ್ತೆ ದೊಡ್ಡ ದಿಂಡುಗಳಾದಾಗ. ಕೆಲವು ಭಾಗದ ರೈತರಂತೂ ಮತ್ತೆ ಮಣ್ಣು ಏರ್ಸೋಕೆ ಹೋಗ್ಲಿಲ್ಲ, ಯಾಕಂದ್ರೆ ದೊಡ್ಡ ದಿಂಡುಗಳಾಗಿತ್ತು, ಚೆನ್ನಾಗಿ ಆಲೂಗೆಡ್ಡೆ ಬೆಳೆ ಬಂತು. ಇನ್ ಕೆಲವು ಕಡೆ ಮಣ್ಣು ಏರಿಸಬೇಕು, ಹಸಿರು ಗೆಡ್ಡೆಗಳಾಗುತ್ತೆ ಅನ್ನುವಂತಹ ರೈತರಿಗೆ ಆ ಅನುಮಾನ ಇರೋ ರೈತರು ಸುಲಭವಾಗಿ ಮಣ್ಣನ್ನು ಏರಾಕಿದ್ರು. ಈ ರೀತಿ ಮಾಡಿದಂತ ಹೊಲದಲ್ಲಿ ನಾವು ಕಂಡುಕೊಂಡಂಗೆ 15% ಹೆಚ್ಚು ಇಳುವರಿ ಬರೋಕ್ ಶುರುವಾಯಿತು. ತದನಂತರ ನಾವು ಆಶ್ಚರ್ಯ ಇನ್ನೂ ಒಂದೇನಂದ್ರೆ ಸರ್, ಮೊದಲನೇ ವರ್ಷದಲ್ಲಿ ಇದು ಪ್ರಾಯೋಗಿಕವಾಗಿ ಮಾಡಿದಂತಹ ರೈತರು 2ನೇ ವರ್ಷಕ್ಕೆ ಸಂಪೂರ್ಣ ಹೊಲದಲ್ಲಿ ಆಳವಾದ ಉಳುಮೆ ಮಾಡೋದ್ರ ಜೊತೆಗೆ ಅವ್ರ ಹಳ್ಳಿಲಿರೋ ಬೇರೆ ರೈತರಿಗೆ ಸಹ ಅವರೇ ಹೇಳಿ ಮಾಡಿಸೋ ಅಷ್ಟು ಮುಂದೆ ಬಂದ್ರು. ಉತ್ತಮ ಬೀಜದ ಗುಣಲಕ್ಷಣಗಳು ಆಯ್ಕೆ ಅದರ ಬಗ್ಗೆ ಹೇಳಿ ವಿಚಾರ. ದೃಢೀಕೃತ ಬೀಜವಾಗಿರಬೇಕು. ಬಿತ್ತನೆ ಬೀಜದ ಗೆಡ್ಡೆಗಳು ಕೀಟ ಮತ್ತು ರೋಗಗಳಿಂದ ಮುಕ್ತವಾಗಿರಬೇಕು. ಈ ಗೆಡ್ಡೆಯ ಚರ್ಮದ ಮೇಲೆ ಕಪ್ಪು ಮಚ್ಚೆ ಇರಬಾರದು, ಅಥವಾ ಒಂಥರ ಕೊಳೆತಂಗಾಗಿರುವಂತಹ ಗೆಡ್ಡೆಗಳನ್ನ, ಕೊಳಿತಾ ಇರುವಂತಹ ಚಿಹ್ನೆಗಳಿರುವಂತಹ ಗೆಡ್ಡೆಗಳನ್ನು ಸಹ ಉಪಯೋಗಿಸಬಾರದು. ಗೆಡ್ಡೆಯ ಸಿಪ್ಪೆ ಬಲ್ತಿರಬೇಕು ಮತ್ತು ದೃಢವಾಗಿರಬೇಕದು. ನೀವು ಉಗುರಲ್ಲಿ ಕೆರೆದ್ರೆ ಅದು ಸುಲಭವಾಗಿ ಬರೋ ಹಂಗಿರಬಾರದು. ಕತ್ತರಿಸಿದ ಬೀಜದ ಒಳಭಾಗದಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ಭಾಗಗಳು ಇರಬಾರದು. ಕತ್ತರಿಸಿದರೆ ಬೀಜದಿಂದ ನೀರಿನ ತರಹ ಸೋರಬಾರದು. ಅಂದ್ರೆ ನೀವು ಬಿತ್ತನೆ ಬೀಜದ ಗೆಡ್ಡೆಗಳನ್ನ ಕತ್ತರಿಸಿ ನೋಡಿದ್ರೆ ಅದರಿಂದ ನೀರ್ ಸೋರದಂಗೆ ಸೋರಬಾರದು. ಅಂತ ಗೆಡ್ಡೆಗಳನ್ನ ಯಾವುದೇ ಕಾರಣಕ್ಕೂ ಬಿತ್ತನೆಗೆ ಬಳಸಬಾರದು. ಬಿತ್ತನೆಗೆ ದುಂಡು ಗೆಡ್ಡೆ ಇದ್ರೆ ಸೂಕ್ತ. ಒಂದ್ ವೇಳೆ ನೀವೇನಾದ್ರೂ ಗೆಡ್ಡೆನ ಕತ್ತರಿಸದಾದ್ರೆ ಪ್ರತಿ ಭಾಗ 35-40 ಗ್ರಾಂನಷ್ಟು ತೂಕ ಇರಬೇಕು, ಮತ್ತೆ ಆ ಒಂದು ಭಾಗದಲ್ಲಿ 3-4 ಕಣ್ಣುಗಳು ಇರಲೇಬೇಕು. ಮೊಳಕೆಗಳು ದೃಢವಾಗಿ ಸಮಾನವಾಗಿರಬೇಕು. ಇಂತಹ ಗೆಡ್ಡೆಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು. ಆದ್ರೆ ತುಂಬಾ ಮುಖ್ಯವಾದ ವಿಚಾರ ಅಂದ್ರೆ, ನೀವು ಬಿತ್ತನೆ ಗೆಡ್ಡೆಗಳನ್ನ ತಂದ ಮೇಲೆ ಅವುಗಳನ್ನ ಮೊದಲು ವಿಂಗಡಿಸಬೇಕು. ಆ ಹೆಂಗೆ ವಿಂಗಡಣೆ ಮಾಡೋದಂತಂದ್ರೆ, ಕೊಳತಿರೋದು, ರೋಗ ಬಂದಿರೋದು, ಈಗಾಗಲೇ ಹಾನಿಗೊಳಗಾಗಿರೋ ಗೆಡ್ಡೆಗಳನ್ನ ಸಪರೇಟ್ ಮಾಡಿ ಅವನ್ನ ನಾಶ ಮಾಡಬೇಕು. ಚಿಕ್ಕ ಗೆಡ್ಡೆಗಳನ್ನ ಒಂದು ಗ್ರೇಡ್ ಮಾಡಬೇಕು. ಅವುಗಳನ್ನ ಕತ್ತರಿಸದೆ ಅದೇ ರೀತಿ ದುಂಡುಗೆಡ್ಡೆಯಾಗಿ ಬಿತ್ತನೆ ಮಾಡೋಕೆ ಬಳಸಬಹುದು. ದೊಡ್ಡ ಗೆಡ್ಡೆಗಳಾಗಿದ್ದರೆ ಅದನ್ನ ಮತ್ತೊಂದು ಗ್ರೇಡ್ ಮಾಡಿ ಅವುಗಳನ್ನ ಕತ್ತರಿಸಿ ಬಿತ್ತನೆ ಮಾಡಬಹುದು. ಮುಖ್ಯವಾಗಿ ತಂದ ಗೆಡ್ಡೆಗಳನ್ನ ಒಂದು ಕಡೆ ರಾಶಿ ಹಾಕೋದಾಗ್ಲಿ, ಮೂಟೆಲ್ ಹಾಗೆ ಇಡೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಅವುಗಳನ್ನ ವಿಂಗಡಣೆ ಮಾಡಿದ ನಂತರ ಮಂದ ಬೆಳಕಿನಲ್ಲಿ ಅಥವಾ ನೆರಳಿನಲ್ಲಿ ಬೀಜಗಳನ್ನ ಹರಡಿ ಆರಿಸಬೇಕು. ಈ ಪದ್ಧತಿಯನ್ನ ನೀವು ಅನುಸರಿಸೋದ್ರಿಂದ ಸಹ ಉತ್ತಮವಾದ ಇಳುವರಿಯನ್ನ ಪಡೆಯಬಹುದು. ಆಲೂಗಡ್ಡೆ ರೈತರ ಜೊತೆ ತಾವು ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಈ ಬಿತ್ತನೆ ಗಡ್ಡೆಗಳನ್ನ ಆಯ್ಕೆ ಮಾಡೋದಿರಬಹುದು ಅಥವಾ ನೇರವಾಗಿ ಆಲೂಗಡ್ಡೆ ಎಲ್ಲಿ ಬಿತ್ತನೆ ಗಡ್ಡೆಗಳನ್ನ ಉತ್ಪಾದನೆ ಮಾಡ್ತಾರಲ್ಲ ಅಂತ ಜಾಗಕ್ಕೆ ಅವರನ್ನ ಕರ್ಕೊಂಡು ಹೋಗಿ ಯಾವ ತರ ಗಡ್ಡೆ ಉತ್ಪಾದನೆ ಆಗತ್ತೆ, ಒಳ್ಳೆ ಗುಣಮಟ್ಟದ ಗಡ್ಡೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು, ಈ ಎಲ್ಲದರ ಬಗ್ಗೆ ತರಬೇತಿಯನ್ನು ಏನಾದರೂ ಕೊಡ್ತಿದ್ದೀರಾ, ಬೇರೆ ಏನಾದರೂ ಈ ನಿಟ್ಟಿನಲ್ಲಿ ತಾವು ಕೆಲಸ ಕಾರ್ಯಗಳನ್ನು ಮಾಡಿದ್ರಾ? ಹೌದು ಸರ್, ಈಗ ನಮ್ಗೆಲ್ಲ ತಿಳಿದಿರೋಂಗೆ ನಮಗೆಲ್ಲ ಆಲೂಗೆಡ್ಡೆ ಬರೋದು ಪಂಜಾಬಿಂದ. ಸೊ ಪಂಜಾಬ್ ಅಲ್ಲಿ ಯಾವ ರೀತಿ ಬಿತ್ತನೆ ಆಲೂಗೆಡ್ಡೆಗಳನ್ನ ಬೆಳೀತಾರೆ, ಅಲ್ಲಿ ರೈತರು ಅನುಸರಿಸೋ ಪದ್ಧತಿಗಳೇನು, ಇಲ್ಲಿ ರೈತರು ಅವರ ಬಿತ್ತನೆ ಬೀಜದ ಬ್ಯಾಗ್ ಮೇಲೆ ಒಂದಷ್ಟು ಸಿಂಬಲ್ಗಳನ್ನ, ಚಿಹ್ನೆಗಳನ್ನ ನೋಡ್ತಾರೆ, KF ಅಂತನೋ, JF ಅಂತನೋ, JPF ಅಂತ. ಸೊ ಇದೆಲ್ಲ ಅವ್ರಿಗೆ ಗೊತ್ತು, ಪಂಜಾಬಿಂದ ಬರುತ್ತೆ. ಆದ್ರೆ ಬೆಳಿತಿರೋರು ಯಾರು, ಹೆಂಗ್ ಬೆಳಿತಾರೆ ಅನ್ನೋದು ನಮಗೂ ಕುತೂಹಲ ಇತ್ತು, ರೈತರಿಗೂ ಇತ್ತು. ನಾವು ಪ್ರತಿ ವರ್ಷ ಇಲ್ಲಿಂದ 30-40 ರೈತರುಗಳನ್ನ ರೈತ ಅಧ್ಯಯನ ಗುಂಪು ಅಂತ ಪ್ರತಿ ಹಳ್ಳಿಲೂ ಗುಂಪು ಮಾಡಿದೀವಿ. ಆ ರೈತ ಅಧ್ಯಯನ ಗುಂಪಿನಿಂದ ಪ್ರತಿನಿಧಿಗಳನ್ನ ಕರ್ಕೊಂಡು ಕಲಿಕಾ ಪ್ರವಾಸಕ್ಕಾಗಿ ನಾವು ಪಂಜಾಬ್ಗೆ ಹೋಗ್ತೀವಿ. ಹೌದು ಸರ್, ಹೌದೌದು. ನಾವು ಒಂದು ವೈಸಡ ಎಫ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ, ಇನ್ನೊಂದು ಪ್ರಕೃತಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಒಂದು ಹಾಸನ ವಿಭಾಗಕ್ಕೆ, ಒಂದು ಅರ್ಕಲ್ಗೂಡ್ ವಿಭಾಗಕ್ಕೆ ಮಾಡಿದೀವಿ ಸರ್. ಓಕೆ, ಅದರಿಂದ ತಾವು ರೈತ ಅಧ್ಯಯನ ಗುಂಪು ಅಂತ ಮಾಡಿರ್ತೀರಿ? ಹೌದು ಸರ್, ರೈತ ಅಧ್ಯಯನ ಗುಂಪುಗಳಾದ ನಂತರ ನಾವು ಕಂಪನಿಯನ್ನ ಮಾಡಿದ್ದು. ಅಂದ್ರೆ ಮೊದಲನೇದಾಗಿ ನಾವಿಲ್ಲಿ ಯೋಜನೆ ಮುಖಾಂತರ ಕೆಲಸವನ್ನ ಪ್ರಾರಂಭ ಮಾಡಿದ್ದೇ, ಹಳ್ಳಿ ಹಳ್ಳಿಗೆ ಹೋಗಿ ಆಲೂಗೆಡ್ಡೆ ಬೆಳೆಯುವ ರೈತರನ್ನ ಒಂದು ಕಡೆ ಸೇರಿಸಿ ಅವರನ್ನ ರೈತ ಅಧ್ಯಯನ ಗುಂಪುಗಳಾಗಿ ಮಾಡಿದೀವಿ. ಆ ರೈತ ಅಧ್ಯಯನ ಗುಂಪುಗಳಲ್ಲಿ ನಾನಾ ತರದ ಸಭೆ, ತರಬೇತಿ ಎಲ್ಲವೂ ಆಲೂಗೆಡ್ಡೆ ಸಂಬಂಧಪಟ್ಟಿದ್ದೇ ಚರ್ಚೆ ಆಗ್ತಾ ಇರುತ್ತೆ. ಅದರ ಒಂದು ಭಾಗವಾಗಿ ಕಲಿಕಾ ಪ್ರವಾಸ, ಯಾಕಂದ್ರೆ ನಮಗೂ ಒಂದು ಆಸಕ್ತಿ ಇತ್ತು, ನಮ್ಮ ರೈತರಿಗೂ ಈ ಬೀಜದ ಗೆಡ್ಡೆ ಪಂಜಾಬಿಂದ ಬರುತ್ತೆ, ಆದ್ರೆ ಯಾರು ಬೆಳೀತಾ ಇದ್ದಾರೆ ಅಂತ ನೋಡೋ ಆಸಕ್ತಿ ಎಲ್ಲರಿಗಿತ್ತು. ಸೊ ನಾವೆಲ್ಲರೂ ಅಲ್ಲಿಗೆ ಕಲಿಕಾ ಪ್ರವಾಸಕ್ಕೆ ಹೋದ್ವಿ. ಅಲ್ಲಿ ರೈತರು ಆಲೂಗೆಡ್ಡೆ ಬೀಜ ಬೆಳೀತಾ ಇರೋ ರೈತರನ್ನ ಭೇಟಿ ಮಾಡಿದ್ವಿ. ಅಲ್ಲಿ ಸಹ ಅವ್ರದ್ದು ಒಂದು ರೈತ ಉತ್ಪಾದಕ ಕಂಪನಿ ಇದೆ, ಈ ಆಲೂಗೆಡ್ಡೆ ಬಿತ್ತನೆ ಬೀಜ ಬೆಳೆಯುವಂತದ್ದು. ಅವ್ರು ಏನು ಒಲವು ತೋರಿಸಿದ್ರು ಅಂದ್ರೆ, ನಾವೇ ಯಾಕೆ ನೇರವಾಗಿ ರೈತರಿಗೆ ಬಿತ್ತನೆ ಬೀಜವನ್ನ ಕಳಿಸಬಾರದು, ಈಗ ಹೆಂಗೂ ನಿಮ್ಮಲ್ಲೂ ಒಂದು ರೈತ ಉತ್ಪಾದಕ ಕಂಪನಿ ಇದೆ, ನಮ್ಮಲ್ಲೂ ನಮ್ದು ರೈತ ಉತ್ಪಾದಕ ಕಂಪನಿ, ನಾವು ಬಿತ್ತನೆ ಬೀಜ ಬೆಳೆಯೋ ರೈತರು, ನೀವು ಆಲೂಗೆಡ್ಡೆ ಬೆಳೆಯೋ ರೈತರು, ನಮ್ಮ ಮಧ್ಯೆ ಯಾಕೆ ಒಂದು ಸೇತುವೆ ಆಗಿ ಇರಬಾರದು ಅಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದಕ್ಕೆ ನಮ್ಮ ರೈತರು ಸಹ ಸಹಮತ ತೋರಿಸಿದ್ರು. ಹಾಗಾಗಿ ಈಗ ಕಳೆದ 3 ವರ್ಷಗಳಿಂದ ನೇರವಾಗಿ ಪಂಜಾಬಿನಲ್ಲಿ ಬೆಳೆಯುತ್ತಿರುವ ಬಿತ್ತನೆ ಆಲೂಗೆಡ್ಡೆ ನಮ್ಮ ಹಳ್ಳಿಗಳ ರೈತರ ಮನೆ ಬಾಗಿಲಿಗೆ ಹೋಗ್ತಾ ಇದೆ ಸರ್. ಅಲ್ಲ, ಕಳೆದ 3 ವರ್ಷಗಳು ಏನೋ ತೊಂದರೆ ಇರಲಿಲ್ಲ, ಆದ್ರೆ ತಮಗೆ ಗೊತ್ತು ಶಶಿಕಲಾ ಅವರೇ, ಈಗ COVID-19 ಸಲುವಾಗಿ ಇಡೀ ದೇಶ ಲಾಕ್ಡೌನ್ ಆಗಿದೆ. ಈ ವರ್ಷನೂ ಕೂಡ ಅದೇ ತರಹ ತಾವು ಮುಂದುವರೆಸಬೇಕು ಅಂದ್ರೆ ವಿಶೇಷವಾದ ಅನುಮತಿಯನ್ನು ಜಿಲ್ಲಾಧಿಕಾರಿಗಳಿಂದ ತಾವು ಪಡ್ಕೋಬೇಕಾಗುತ್ತೆ. ಈ COVID-19 ಹಿನ್ನೆಲೆಯಲ್ಲಿ ಲಾಕ್ಡೌನ್ ಆಗಿರುವಂತಹ ಪರಿಸ್ಥಿತಿನಲ್ಲಿ ಈಗ ತಾವು ಯಾವ ತರ ಪ್ಲಾನ್ ಮಾಡ್ತಾ ಇದ್ದೀರಿ? ಸರ್, ಈ ಕೋವಿಡ್ ವಿಚಾರ ಬಂದು ಲಾಕ್ಡೌನ್ ಘೋಷಣೆ ಆಗಿದ್ದು ಮಾರ್ಚ್ ಅಲ್ಲಿ. ನಮಗೆ ಮಾರ್ಚ್ ಮುಗಿದು ಏಪ್ರಿಲ್ ಶುರುವಾಗುವಾಗ ಸ್ವಲ್ಪ ತುಂಬಾನೇ ಆತಂಕ ಆಯ್ತು, ಯಾಕಂದ್ರೆ ನಮ್ಮ ರೈತರಿಗೆ ಇರುವ ಬಹುಮುಖ್ಯ ಸೀಸನ್ ಇದು, ಆಲೂಗೆಡ್ಡೆ ಬೆಳೆಯ ಅಂತಹ ಕಾಲನೇ ಇದು. ನಾವು ಈ ಏಪ್ರಿಲ್ ಮೇ ನಲ್ಲಿ ಏನೂ ಕೆಲಸ ಮಾಡೋಕ್ಕಾಗದೆ ಲಾಕ್ಡೌನ್ ಆಗಿ ನಾವು ಸುಮ್ಮನೆ ಕೂತ್ಬಿಟ್ರೆ ನಮ್ಮ ರೈತರಿಗೆ ಸಹಾಯ ಮಾಡೋಕ್ಕಾಗಲ್ಲ, ಒಂದು ಬಿತ್ತನೆ ಬೀಜ ಸರಿಯಾದ ಸಮಯಕ್ಕೆ ಸಿಗದೇ ಇರಬಹುದು, ಇಂತಹ ಒಂದು ಯೋಚನೆಗಳಿತ್ತು. ನಾವು ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿಯಾದ್ವಿ, ನಮ್ಮ ಯೋಜನೆಗೆ ಮತ್ತು ನಮ್ಮ ಯೋಜನೆಯ ಏನೇನು ಕೆಲಸ ಮಾಡ್ತಾ ಇದೀವಿ ಸಿಬ್ಬಂದಿಗಳಿಗೆ ಜಿಲ್ಲಾಧಿಕಾರಿ ಅವರಿಂದ ಪರ್ಮಿಷನ್ ಸಿಕ್ಕಿದೆ. ಸೊ ನಾವು ಹಳ್ಳಿಗಳಿಗೆ ಹೋಗಿ ರೈತರ ಜೊತೆ ಕೆಲಸ ಮಾಡೋಕಿರ್ಬೋದು, ಬಿತ್ತನೆ ಬೀಜವನ್ನ ನೇರವಾಗಿ ಪಂಜಾಬಿಂದ ತರಿಸೋದು, ಮತ್ತೆ ಗೊಬ್ಬರ ಸಹ ನಾವು ಹಳ್ಳಿಯಲ್ಲಿ ರೈತರ ಹಳ್ಳಿ ಹಳ್ಳಿಗೆ ಗೊಬ್ಬರ ಹೋಗ್ತಾ ಇದೆ. ರೈತರು ಓಡಾಡುವುದು, ಆಸನಕ್ಕೆ ಬರೋದು ಆಗ್ಲಿ, ಮತ್ತೊಂದು ಬೇರೆ ಸಿಟಿಗೆ ಹೋಗೋದಾಗ್ಲಿ ಆಗ್ಬಾರ್ದು. ಹಂಗಾಗಿ ಇಫ್ಕೋದವ್ರ ಜೊತೆ ನಾವು ಒಮ್ಮತದಿಂದ ನಾವು ಹಳ್ಳಿಗಳಿಗೆ ಇವಾಗ ಬಿತ್ತನೆ ಬೀಜ ಮತ್ತು ಹಳ್ಳಿಗಳಿಗೆ ಗೊಬ್ಬರವನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತಿದೀವಿ. ಇದೆಲ್ಲದಕ್ಕೂ ನಾವು ಹಾಸನದ ಜಿಲ್ಲಾಧಿಕಾರಿಗಳಿಂದ ಒಂದು ಪರ್ಮಿಷನ್ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮಗೆ ಬಿತ್ತನೆ ಬೀಜ ಪಂಜಾಬಿಂದ ಇಲ್ಲಿಗೆ ಹೇಗೆ ಬರ್ತಾ ಇದೆ ಮೇಡಮ್? ಸರ್, ಅದಕ್ಕೆ ಸಹ ಈಗ ಪಂಜಾಬಿಂದ ಇಲ್ಲಿಗೆ ಬರ್ಬೇಕಂದ್ರೆ ಈಗ ನಿಮ್ಗೆ ಗೊತ್ತಿರಂಗ ಅದು ಅಂತಾರಾಜ್ಯ ಸಂಬಂಧಪಟ್ಟ ವಿಚಾರ. ಈಗಾಗಲೇ ಗೌರ್ಮೆಂಟ್ ಅವರು ಹೇಳಿದ್ದಾರೆ ಬಿತ್ತನೆ ಬೀಜ ಅಂತ ಸಾಮಗ್ರಿಗಳನ್ನ ಸಾಕ್ಸೋಕೆ ನಿರ್ಬಂಧ ಇರಲ್ಲ ಅಂತ. ಅದನ್ನ ನಾವು ಪಂಜಾಬಿನಲ್ಲಿ ಬಿತ್ತನೆ ಬೀಜ ಬೆಳೀತಾ ಇರೋರ ಹತ್ರ ಮಾತಾಡಿದಾಗ ನಾವು ಇಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿಗೆ ತಲುಪಿಸ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಮತ್ತೆ ಅವರ ಈಗಾಗಲೇ ಅಲ್ಲಿ ಸರ್ಕಾರದವ್ರ ಜೊತೆ ಚರ್ಚೆ ಮಾಡಿ ಒಪ್ಪಿಗೆನ ತಗೊಂಡಿದ್ದಾರೆ. ಹಂಗಾಗಿ ಬಿತ್ತನೆ ಬೀಜ ಪಂಜಾಬಿಂದ ಇಲ್ಲಿಗೆ ಬರೋಕೆ ಯಾವ ತೊಂದರೆ ಇಲ್ಲ ಸರ್. ಅಲ್ಲ, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಎಪಿಎಂಸಿ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿ ತೋಟಗಾರಿಕಾ ಇಲಾಖೆನವರು ಹೇಳ್ತಾ ಇರೋದು ಬಿತ್ತನೆ ಬೀಜದ ದಾಸ್ತಾನು ಈಗಾಗಲೇ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇದೆ ಅಂತ. ನೀವು ಅದೇ ರೀತಿ ಮಾಡಬಹುದಿತ್ತಲ್ವಾ, ಮುಂಚೆನೆ ತರಿಸಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೋಬಹುದಿತ್ತಲ್ವಾ? ಹೌದು, ಆ ಒಂದು ಪರಿಪಾಠ ನಿಮ್ಮಲ್ಲಿ ಇಲ್ವಾ? ನೇರವಾಗಿ ಆ ಒಂದು ಪರಿಪಾಠ ನಮ್ಮಲ್ಲಿ ಇಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಪಂಜಾಬಿನಲ್ಲಿ ಬಿತ್ತನೆ ಬೀಜ ಬೆಳೆದಂತಹ ರೈತರು ಅವ್ರದೇ ಆದ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಗಳಿರೋದ್ರಿಂದ ಅವ್ರು ಅಲ್ಲಿನೇ ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡಿ ನಮ್ಗೆ ಕಳಿಸ್ಕೊಡೋದೇ ಇದುವರೆಗೆ ಇರುವಂತ ವಾಡಿಕೆ. ಮತ್ತೆ ನಮ್ಮ ರೈತರು ಸಹ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಮುಂಚೆನೆ ತಂದು ಬಿತ್ತನೆ ಬೀಜನ ಶೇಖರಣೆ ಮಾಡೋಕೆ ಒಂದಷ್ಟು ಸರ್ಕಾರದ ಅನುಮತಿಗಳು ಬೇಕು. ಮತ್ತೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ರೈತರು ಇಡಕ್ಕೆ ಅದಕ್ಕೆ ಹೆಚ್ಚುವರಿ ಖರ್ಚು ಸಹ ಆಗುತ್ತೆ, ಆ ವೆಚ್ಚನೂ ಭರಿಸಬೇಕಾಗುತ್ತೆ. ಇವೆಲ್ಲದರಿಂದ ನೋಡಿ ರೈತರ ಮಧ್ಯನೇ ಚರ್ಚೆ ಆದಾಗ ರೈತರೇ ನಿರ್ಧಾರ ತಗೊಂಡಂತ ವಿಷಯ ಏನಂದ್ರೆ ನಮ್ಮ ಬಿತ್ತನೆಗೆ 15-20 ದಿನಕ್ಕೆ ಮುಂಚಿತವಾಗಿ ನಮಗೆ ಬಿತ್ತನೆ ಬೀಜದ ಗೆಡ್ಡೆಗಳು ಪಂಜಾಬಿನಿಂದ ಬಂದ್ರೆ ಸಾಕು ಅನ್ನುವಂತ ನಿರ್ಧಾರನ ತಗೊಂಡಿದ್ದಾರೆ. ಹಾಗಾಗಿ ಮುಂಚೆ ಬುಕ್ ಮಾಡ್ತಾರೆ, ನಮ್ಗೆ ಇಷ್ಟು ಬೇಕು ಅಂತ ಮುಂಗಡವಾಗಿ ಕಾಯ್ದಿರಿಸ್ತಾರೆ. ಬಿತ್ತನೆಗೆ 15-20 ದಿನ ಇರುವಾಗ ಅಲ್ಲಿಂದ ನೇರವಾಗಿ ಗೆಡ್ಡೆಗಳು ಹಳ್ಳಿಗೆ ಬರುತ್ತೆ. कोरोना वायरस के खतरे से बचते हुए रबी की फसल की कटाई, बिक्री, सरकारी खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें, नाक और मुंह को मास्क, गमछे या कपड़े से ढक कर रखें, आंख, कान, नाक और मुंह न छुएं, आपस में 1-2 मीटर की दूरी बनाए रखें। इस समय रबी फसल की कटाई का काम भी जारी है। केंद्र सरकार और राज्य सरकारें मिलकर प्रयास कर रही हैं कि किसानों को कम से कम दिक्कत हो। कटाई करते समय खेत की एक पट्टी पर एक एक श्रमिक ही काम करें। फसल को छोटे छोटे ढेरों में इकट्ठा करें। हर ढेर पर 1 या 2 श्रमिक ही काम करें। हाथ के औजारों को दिन में 3 बार साबुन और पानी से धोएं। एक दूसरे के साथ औजारों की अदला बदली न करें। खाने पीने के अपने बर्तनों का इस्तेमाल करें, एक दूसरे के बर्तन प्रयोग न करें। हर रोज धुले हुए साफ कपड़े पहने। श्रमिकों के शौचालयों और हाथ धोने की जगह की ठीक से सफाई जरूरी है। थ्रेशिंग के दौरान भी इन सभी बातों का ध्यान रखें। जहाँ थ्रेशिंग का काम चल रहा हो उसके आसपास थूके नहीं। फसल के दाने मिट्टी या जमीन के संपर्क में न आए। फसल उत्पाद को घर में रखने से पहले 48 घंटे तक धूप में रखें। कंबाइन, हार्वेस्टर, थ्रेशर, जुताई और बुवाई की मशीनों को इस्तेमाल से पहले साफ करना और संक्रमण मुक्त करना जरूरी है। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान रखें और संक्रमण मुक्त रखें। फसल को वाहनों में चढ़ाना हो, बिक्री केंद्र तक पहुंचाना हो, बिक्री और खरीद के दौरान और नई फसल की जुताई तथा बुआई के समय साफ हाथ, मास्क का इस्तेमाल और 1-6 फुट की दूरी जरूरी है। खरीद केंद्र पर आने से पहले श्रमिकों की जांच। खरीद केंद्र पर भीड़ ना हो इसलिए पंजीकृत किसानों को वाहनों के अनुमति पत्र के साथ SMS के जरिए निश्चित समय पर बारी बारी से बुलाया जाए। गोदामों पर खरीदी हुई फसल को लेने में शीघ्रता करें ताकि श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। इसलिए किसान स्वस्थ रहे तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। कृषि एवं किसान कल्याण मंत्रालय, भारत सरकार द्वारा जनहित में जारी। ಮುಂದುವರಿಸಿ ಮೇಡಮ್ ವಿಚಾರ, ಏನ್ ಮಾಡಬೇಕು? ಬೀಜ ಬಂತು ಅವ್ರ ಮನೆ ಬಾಗಿಲಿಗೆ, ಟ್ರೇಡಿಂಗ್ ಮಾಡೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಯಾಕಂದ್ರೆ RCನೇ ಅದನ್ನ ಬಿತ್ತನೆ ಮಾಡೋದು ತುಂಬಾ ಒಳ್ಳೆ ವಿಧಾನ ಅಂತ. ಅದ್ರ ಜೊತೆಗೆ ಇನ್ನ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನ ಅವರು ಗಮನಿಸಬೇಕು. ಮುಖ್ಯವಾಗಿ ನಾವು ಯಾವಾಗ್ಲೂ ಹೇಳ್ತೀವಿ, ಬಿತ್ತನೆ ಬೀಜದ ಗೆಡ್ಡೆಗಳನ್ನ ಮೊಟ್ಟೆಯನ್ನ ನಾವ್ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಲ್ಲ ಅಷ್ಟು ಸೂಕ್ಷ್ಮವಾಗಿ ಅವನ್ನ ನೋಡ್ಕೋಬೇಕು ಅಂತ. ಹಂಗಾಗಿ ಬಿತ್ತನೆ ಬೀಜಗಳನ್ನ ಶೀತಲ ಗೃಹ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಇಂದ ತೆಗೆದುಕೊಂಡು ಬಂದ ನಂತರ 25-30 ದಿನಗಳವರೆಗೆ ನೆರಳಿನಲ್ಲಿ ಗಾಳಿಯಾಡುವ ಜಾಗದಲ್ಲಿ ಆರಿಸಬೇಕು. ಈ ಪ್ರಕ್ರಿಯೆಯಲ್ಲಿ ಬೀಜ ಮೊಳಕೆಯೊಡೆಯಕ್ಕೆ ಪ್ರಾರಂಭ ಆಗುತ್ತೆ. ನಂತರ ಏಕಕಾಲದಲ್ಲಿ ಅಂದ್ರೆ ಪುಟ್ಟಾಣಿಕೆ ಒಂದೇ ಸಮ ಆಗೋದನ್ನ ನಾವು ಕಾಣಬಹುದು. ಬಿತ್ತನೆ ಬೀಜ ಮೊಳಕೆಯೊಡೆದ ನಂತರ ಮೊದಲ ಮೊಳಕೆ ಅಂತೀವಿ, ಮುಂಭಾಗದಲ್ಲಿ ಒಂದು ಮೊಳಕೆ ಬರುತ್ತೆ, ಅದನ್ನ ಚಿವುಟೋದ್ರಿಂದ ತುಂಬಾ ಒಳ್ಳೆ ಪದ್ಧತಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಚಿವುಟದ ನಂತರ ಬೇರೆ ಬೇರೆ ಕಡೆ ಕಣ್ಣುಗಳು ಓಪನ್ ಆಗಿ ಚೆನ್ನಾಗಿ ಮೊಳಕೆ ಬರುವಂತಹ ಸಾಧ್ಯತೆ ಇರುತ್ತೆ. ಹೆಚ್ಚು ಕವಲುಗಳನ್ನ ಕಾಣಬಹುದು ನಾವು ಮೊಳಕೆ ಆದ ನಂತರ. ಗೆಡ್ಡೆ ಚಿಕ್ಕದಾಗಿದ್ರೆ ಈಗಾಗಲೇ ಹೇಳ್ದಂಗೆ ಅದನ್ನ ದುಂಡು ಗೆಡ್ಡೆ ಆಗಿನೇ ಬಿತ್ತನೆ ಮಾಡಬಹುದು. ನಮ್ಮಲ್ಲಿ ನಾವು ಯೋಜನೆಯ ವತಿಯಿಂದ ಏನು ನಿಮ್ಗೆ ರೈತ ಅಧ್ಯಯನ ಗುಂಪು ಅಂತ ಹೇಳ್ತಿದೀವಿ, ಆ ಗುಂಪುಗಳಲ್ಲಿ ಕೆಲಸ ಮಾಡ್ತಾ ಇರೋ ಸುಮಾರು 1,300 ರೈತರು ದುಂಡು ಗೆಡ್ಡೆಗಳನ್ನ ಬಿತ್ತನೆ ಮಾಡ್ತಾರೆ ಸರ್. ಈ ಕತ್ತರಿಸಿ ಬಿತ್ತನೆ ಮಾಡೋ ಪದ್ಧತಿನ ಅವ್ರಿಗೆ ಬಿಟ್ಟಿದ್ದಾರೆ. ಯಾಕಂದ್ರೆ ದುಂಡು ಗೆಡ್ಡೆಗಳನ್ನೇ ಬಿತ್ತನೆ ಮಾಡೋದ್ರಿಂದ ಒಳ್ಳೆ ಇಳುವರಿನ ಅವ್ರು ಕಂಡುಕೊಂಡಿದ್ದಾರೆ. ಆದ್ರೆ ಪಂಜಾಬಿನಲ್ಲಿ ಏನ್ ಬೆಳೀತಾರೆ ಆಲೂಗೆಡ್ಡೆ, ಅವರು ಸಹ ಉಂಡುಗೆಡ್ಡೆಯನ್ನೇ ಸಹ ಬಿತ್ತನೆ ಮಾಡೋದನ್ನ ನೋಡಿದ್ರು ಕಲಿಕಾ ಪ್ರವಾಸದಲ್ಲಿ. ಇಲ್ಲಿ ತರಬೇತಿಗಳಲ್ಲೂ ಆ ವಿಚಾರ ಸಾಕಷ್ಟು ಹೇಳಿದ್ರಿಂದ ಕತ್ತರಿಸದೇನೆ ಉಂಡುಗೆಡ್ಡೆ ಬಿತ್ತನೆ ಮಾಡೋ ಪದ್ಧತಿಯನ್ನ ನಮ್ಮ ರೈತರು ಅನುಸರಿಸ್ತಾ ಇದ್ದಾರೆ. ಕತ್ತರಿಸಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ 30-40 ಗ್ರಾಂಗಿಂತ ಹೆಚ್ಚು ಇರದಂತೆ ಕತ್ತರಿಸಬೇಕು. ಮುಖ್ಯವಾಗಿ ಗೆಡ್ಡೆಗಳನ್ನ ಕತ್ತರಿಸಕ್ಕೆ ಬಳಸುವಂತಹ ಚಾಕು ಇರ್ಬೋದು, ಕುಡುಗೋಲ್ ಇರ್ಬೋದು, ಇಳಿಗೆ ಮಣಿ ಇರ್ಬೋದು, ಇದನ್ನ 5% ಫಾರ್ಮಾಲಿನ್ ಅಂದ್ರೆ 50 ಮಿಲಿಲೀಟರ್ ಫಾರ್ಮಾಲಿನ್ ಅನ್ನ ಪ್ರತಿ 1 ಲೀಟರ್ ನೀರಿನಲ್ಲಿ ಕರಗಿಸಿ ದ್ರಾವಣ ಮಾಡಿ ಇಟ್ಕೋಬೇಕು. ಈ ಸೋಂಕು ನಿವಾರಕ ದ್ರಾವಣದಿಂದ ಶುಚಿಗೊಳಿಸಿ ಮತ್ತೆ ಅದನ್ನ ಕತ್ತರಿಸಕ್ಕೆ ಉಪಯೋಗಿಸೋದು ಒಳ್ಳೇದು ಅಂತ ತಿಳಿಸಕ್ಕೆ ಇಷ್ಟಪಡ್ತೀವಿ. ಬೀಜೋಪಚಾರವನ್ನ ಬಿತ್ತನೆಯ 4-5 ಗಂಟೆಗಳ ಮೊದಲು ಮಾಡಬೇಕು. ಬೀಜೋಪಚಾರ ಮಾಡೋದ್ರಿಂದ ಪ್ರಾರಂಭದಲ್ಲಿ ಬರ್ತಕ್ಕಂತಹ ರೋಗಗಳನ್ನ ಸಾಕಷ್ಟು ಹತೋಟಿ ಮಾಡಬಹುದು. ಬೀಜೋಪಚಾರ ಮಾಡಿದ ಬಿತ್ತನೆ ಗೆಡ್ಡೆಗಳನ್ನು ಸಹ ನೆರಳಿನಲ್ಲಿ ಆರಿಸಿ ನಂತರ ಬಿತ್ತನೆ ಮಾಡಬೇಕು. ಬೀಜೋಪಚಾರಕ್ಕೆ ಬಳಸುವ ಜೈವಿಕ ಗೊಬ್ಬರ ದಾಸ್ತಾನು ನೆರಳಿನಲ್ಲಿ ಇಟ್ಟಿರಬೇಕು. ಅಂದ್ರೆ ಈಗ ಬೀಜೋಪಚಾರಕ್ಕಂತ ನೀವು ಜೈವಿಕ ಗೊಬ್ಬರಗಳನ್ನು ಬಳಸಬಹುದು, ಅವುಗಳನ್ನು ಸಹ ನೆರಳಿನಲ್ಲಿಟ್ಟು ಆಮೇಲೆ ಬೀಜೋಪಚಾರ ಮಾಡೋದು ಒಳ್ಳೇದು. ರಾಸಾಯನಿಕ ಅಥವಾ ಜೈವಿಕ ಬೀಜೋಪಚಾರ ಮಾಡೋದಾದ್ರೆ ಬಿತ್ತನೆ ಬೀಜದ ಮೇಲೆ ಎರಡರಲ್ಲಿ ಯಾವ್ದಾದ್ರೂ ಒಂದು ಪದ್ಧತಿ, ಅಂದ್ರೆ ನೀವು ಜೈವಿಕ ಬೀಜೋಪಚಾರನು ಮಾಡಬಹುದು, ರಾಸಾಯನಿಕವಾದ್ರೂ ಮಾಡಬಹುದು, ಎರಡರಲ್ಲಿ ಯಾವ್ದಾದ್ರೂ ಒಂದು ಪದ್ಧತಿಯನ್ನು ನೀವು ಅನುಸರಿಸಿದ್ರು ಅದರಿಂದ ಒಳ್ಳೆ ಫಲಿತಾಂಶವನ್ನ ಪಡೆಯಬಹುದು. ರಾಸಾಯನಿಕ ಬೀಜೋಪಚಾರ ನೀವು ಮಾಡೋದಾದ್ರೆ ಸೊರಗು ರೋಗ ಇರುವಂತಹ ಪ್ರದೇಶದಲ್ಲಿ, ಸುಮಾರು ಕಡೆ ಸೊರಗು ರೋಗ ಇರುತ್ತೆ ಅಂತ ಪ್ರದೇಶದಲ್ಲಿ 200 ಮಿಲಿಲೀಟರ್ ಪ್ರತಿ 100 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಪೆನ್ಸಿಕ್ಯೂರಾನ್ 250 NC ಅನ್ನುವಂತ ಒಂದು ಔಷಧ ಇದೆ, ಅದನ್ನ 200 ಮಿಲಿಲೀಟರ್ ಪ್ರತಿ 100 ಕೆಜಿ ಬೀಜಕ್ಕೆ ಬಿತ್ತನೆಗೆ ಬಳಸಬಹುದು. ಇಲ್ಲ ಅಂದ್ರೆ ನಮ್ಗೆಲ್ಲ ತಿಳಿದಿರೋಂಗೆ ಮ್ಯಾಂಕೋಜೆಬ್, ಪ್ರತಿ ಆಲೂಗೆಡ್ಡೆ ಬೆಳೆಯುವಂತ ರೈತರಿಗೆ ಇದು ಗೊತ್ತಿರುತ್ತೆ, ಮ್ಯಾಂಕೋಜೆಬ್ ನಿಂದ ಬೀಜೋಪಚಾರ ಮಾಡೋದು ಒಳ್ಳೇದು. 4 ಗ್ರಾಂ ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಬೀಜದ ಎಲ್ಲ ಭಾಗಗಳು ತೊಯ್ಯೋ ಹಾಗೆ ಬೀಜೋಪಚಾರಕ್ಕೆ ಸಿಂಪರಣೆ ಮಾಡೋದ್ರಿಂದ ಒಳ್ಳೇದು. ವಿಧಾನ ಹೇಳ್ಬಿಡ್ತೀರಾ ಯಾವ ತರ ಮಾಡಬೇಕು ಅಂತ? ಹೌದು ಸರ್, ಈಗ ಮುಂಚೆ ಪದ್ಧತಿ ಅಂದ್ರೆ ರೈತರು ನಾವು ನೋಡ್ದಂಗೆ ಯಾವ ಪದ್ಧತಿಲಿ ಮಾಡ್ತಾ ಇದ್ರು ಅಂದ್ರೆ ಒಂದು ದೊಡ್ಡ ಡ್ರಮ್ ತರ ಇದರಲ್ಲಿ ಮ್ಯಾಂಕೋಜೆಬ್ ದ್ರಾವಣವನ್ನ ತಯಾರು ಮಾಡಿಕೊಂಡು ಮೂಟೆನೆ ಎದ್ದಿ ಎದ್ದಿ ತೆಗೆಯೋ ಅಂತ ಪದ್ಧತಿ ಮಾಡ್ತಾ ಇದ್ರು. ಆದ್ರೆ ಇದರಲ್ಲಿ ಅಕಸ್ಮಾತ್ ಏನಾದ್ರೂ ಆಲ್ರೆಡಿ ಬಿತ್ತನೆ ಗೆಡ್ಡೆಲಿ ಇದ್ದಿದ್ರೆ ನೀವು ಮೂಟೆನ ಆ ದ್ರಾವಣದಲ್ಲಿ ಅದ್ದಿದಾಗ ಅಥವಾ ಗೆಡ್ಡೆಗಳನ್ನು ತಗೊಂಡು ಅದ್ದಿದಾಗ ಗೆಡ್ಡೆಲಿ ಏನಾದ್ರೂ ರೋಗಕ್ಕೆ ಕಾರಣವಾಗುವಂತ ಅಂಶಗಳಿದ್ರೆ ಅವು ನೀರಲ್ಲಿ ಉಳ್ಕೊಂಡ್ಬಿಟ್ಟಿರ್ತಿತ್ತು, ಮತ್ತೆ ಬೇರೆ ಗೆಡ್ಡೆಗಳನ್ನ ಅದ್ದಿದಾಗ ಅದಕ್ಕೆ ಅದು ರೋಗ ಪಸರಿಸುವಂತ ಒಂದು ಸಾಧ್ಯತೆ ಇರ್ತಿತ್ತು. ಅದಕ್ಕೆ ಏನ್ ಹೇಳಿದ್ವಿ ಅಂದ್ರೆ 4 ಗ್ರಾಂನ ಪ್ರತಿ ಲೀಟರ್ ನೀರಲ್ಲಿ ಬೆರೆಸ್ಬಿಟ್ಟು ಹರಡೋದು, ಆಲೂಗೆಡ್ಡೆಗಳನ್ನ ಬಿತ್ತನೆ ಗೆಡ್ಡೆಗಳನ್ನ ನೆಲದ ಮೇಲೆ ಹರಡಿರ್ತಾರೆ ಹೆಂಗೂ, ಅದಕ್ಕೆ ಮಾಮೂಲಿ ಕೈ ಪಂಪಲ್ಲಿ ಸಿಂಪರಣೆ ಮಾಡುವಂತದ್ದು. ಇದರಿಂದ ಏನ್ ಅನುಕೂಲ ಅಂದ್ರೆ ಒಂದಕ್ಕೊಂದಕ್ಕೆ ಯಾವುದೇ ರೋಗಗಳು ಪಸರಿಸಲ್ಲ, ಮತ್ತೆ ನಮಗೆ ಬೇಕಾದ ದ್ರಾವಣ ಕರೆಕ್ಟ್ ಆಗಿ ತಯಾರಾಗಿರುತ್ತೆ, ಹೆಚ್ಚು ನೀರು ಕಡಿಮೆ ಔಷಧಿ ಅಂತದ್ದಾಗಲ್ಲ. ಈ ಸಿಂಪರಣೆ ಮಾಡಿದಾಗ ಆಲೂಗೆಡ್ಡೆಗೆ ಸಮಾನವಾಗಿ ಔಷಧಿ ಪಸರಿಸುತ್ತೆ. ಈ ಪದ್ಧತಿಯನ್ನ ಅವರು ಬಳಸಬಹುದು ಸರ್, ರಾಸಾಯನಿಕ ಬೀಜೋಪಚಾರ ಮಾಡೋರು. ಇನ್ನು ಜೈವಿಕ ಬೀಜೋಪಚಾರ ಮಾಡುವಂತ ರೈತರು ಬೀಜಕ್ಕೆ ಸ್ವಲ್ಪ ನೀರನ್ನ ಚಿಮುಕಿಸಿ ಒದ್ದೆ ಮಾಡ್ಕೋಬೇಕು. ಟ್ರೈಕೋಡರ್ಮಾ ವಿರಿಡೆ 5 ಗ್ರಾಮು, ಸೂಡೋಮೋನಸ್ ಫ್ಲೋರೋಸೆನ್ಸ್ 2.5 ಗ್ರಾಮು, ಬ್ಯಾಸಿಲಸ್ ಸಬ್ಟಿಲಿಸ್ 10 ಗ್ರಾಮು, PSB 5 ಗ್ರಾಮು, ಅಜೋಟೋಬ್ಯಾಕ್ಟರ್ 5 ಗ್ರಾಮು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರಕ್ಕೆ ಬಳಸಬೇಕಾಗುತ್ತೆ. ಎಲ್ಲಾ ಜೀವಾಣುಗಳು ಬೀಜಕ್ಕೆ ಚೆನ್ನಾಗಿ ಲೇಪನಗೊಳ್ಳುವಂತೆ ಮಿಶ್ರಣ ಮಾಡಬೇಕಾಗತ್ತೆ. ಈಗ ಜೀವಾಣುಗಳನ್ನ ನಾವು ಬಳಕೆ ಮಾಡಿ ಬೀಜೋಪಚಾರ ಮಾಡ್ತೀವಿ ಅಂತ ಅನ್ಕೊಳ್ಳೋದೇ ಆದ್ರೆ ಏನು ಪ್ರಯೋಜನ ಇದೆ ಅಂತ ಇರೋದ್ರಲ್ಲಿ? ಸರ್, ಈಗ ಶಿಲೀಂಧ್ರನಾಶಕ ಟ್ರೈಕೋಡರ್ಮ ವಿರಿಡೆ, ಶಿಲೀಂಧ್ರಗಳಿಂದ ಬರ್ತಕ್ಕಂತಹ ರೋಗವನ್ನ ನಾವು ನಿಯಂತ್ರಿಸಬೇಕಂದ್ರೆ ಟ್ರೈಕೋಡರ್ಮ ವಿರಿಡೆ, ಮತ್ತೆ ರೋಗ ನಿರೋಧಕ ಶಕ್ತಿ, ಮುಖ್ಯವಾಗಿ ಈ ಬ್ಯಾಕ್ಟೀರಿಯಾ ರೋಗಗಳಿಗೆ, ಬ್ಯಾಕ್ಟೀರಿಯಾ ಸೊರಗ ರೋಗ ಕಳೆದ ವರ್ಷ ಅರಕಲ್ಗೂಡು ಭಾಗದಲ್ಲಿ ಕಂಡುಬಂದಿತ್ತು. ಈ ಬ್ಯಾಕ್ಟೀರಿಯಾ ಸೊರಗು ರೋಗಕ್ಕೆ ನಮ್ಮ ಗೆಡ್ಡೆಗಳಿಗೆ ರೋಗ ನಿರೋಧಕ ಶಕ್ತಿ ಬೇಕು ಅಂದ್ರೆ ಸುಡೋಮೊನಸ್ ಫ್ಲೋರೊಸೆನ್ಸ್ ಈ ಒಂದು ಜೀವಾಣುವನ್ನು ಬಳಸ್ತೀವಿ. ಇನ್ನು ಬ್ಯಾಸಿಲಸ್ ಸಪ್ಟಿಲಿಸ್ ಜೈವಿಕ ಬ್ಯಾಕ್ಟೀರಿಯಾ ನಾಶಕ, ಬ್ಯಾಕ್ಟೀರಿಯಾನ ಅದು ನಾಶ ಮಾಡುತ್ತೆ. ರಂಜಕನ ಕರಗಿಸುವಂತ ಬ್ಯಾಕ್ಟೀರಿಯಾ ಇರೋದು PSV. ಇನ್ನು ಸಾರಜನಕವನ್ನು ಸ್ಥಿರೀಕರಿಸಿ ಅದರಿಂದ ಇಳುವರಿ ಹೆಚ್ಚಿಗೆ ಮಾಡೋಕೆ ಸಹಾಯ ಮಾಡೋದು ಅಜೋಟೋಬ್ಯಾಕ್ಟರ್. ಹಂಗಾಗಿನೇ ಈಗ ನಾನು ಮುಂಚೆ ಜೈವಿಕ ಬೀಜೋಪಚಾರದಲ್ಲಿ ಈ ಎಲ್ಲವನ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಅಂತ ತಿಳಿಸ್ಕೊಟ್ಟೆ. ರೈತ ಉತ್ಪಾದಕ ಕಂಪನಿ ಏನ್ ನಿಮಗೆ ಹೇಳಿದ್ವಲ್ಲ ಸರ್, ಅಲ್ಲಿ ಸಹ ನಾವು ಈ ಎಲ್ಲಾ ಜೀವಾಣುಗಳು ಲಭ್ಯ ಇದೆ. ಯಾವುದೇ ರೈತರು ಆಸಕ್ತಿ ಇರೋರು ನಮ್ಮನ್ನ ಸಂಪರ್ಕ ಮಾಡಿ ಈ ಜೀವಾಣುಗಳನ್ನು ತಗೊಂಡು ಜೈವಿಕ ಬೀಜ ಉಪಚಾರ ಮಾಡಬಹುದು ಅಥವಾ ರಾಸಾಯನಿಕ ಬೀಜೋಪಚಾರ ಸಹ. ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಹಾಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಈ COVID-19 ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಪ್ರತ್ಯೇಕವಾಗಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದೆ. ಹೌದು ಸರ್, ಹೌದು. ಆ ಎಲ್ಲ ಮಾರ್ಗಸೂಚಿಗಳನ್ನು ಕೂಡ ತಾವು ಈ ಆಲೂಗಡ್ಡೆ ಬೀಜ ವಿತರಣೆ ಬಿತ್ತನೆ ಇದರ ಸಂದರ್ಭದಲ್ಲಿ ಪಾಲಿಸ್ತೀರಾ? ಹೌದು ಸರ್, ಹೌದು. ಇವಾಗಲೇ ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ರೈತ ಅಧ್ಯಯನ ಗುಂಪುಗಳೇನಿದೆ ಆ ಗುಂಪುಗಳಲ್ಲಿ ಮುಂಚೆ ನಾವು ಗುಂಪು ಸಭೆಗಳನ್ನ ಮಾಡ್ತಿದ್ವಿ. ಇವಾಗ ನಾವು ಗುಂಪು ಸಭೆಗಳನ್ನ ಮಾಡ್ತಾನೆ ಇಲ್ಲ ಕಳೆದ ಒಂದೂವರೆ ತಿಂಗಳಿಂದ, ಯಾಕಂದ್ರೆ ಮುಖ್ಯವಾಗಿ ಕೋವಿಡ್. ಈಗ ಅವರನ್ನ ನಾವು ಹೆಂಗ್ ತಲುಪ್ತಾ ಇದೀವಿ ಅಂದ್ರೆ ಫೋನ್ಗಳ ಮುಖಾಂತರ, ವಾಟ್ಸ್ಆಪ್ ಗ್ರೂಪ್ಗಳ ಮುಖಾಂತರ. ಅದರಲ್ಲಿ ನಾವು ಪ್ರತಿ ವಾರ ಅವರಿಗೆ ಧ್ವನಿ ಸಂದೇಶ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಆ ಧ್ವನಿ ಸಂದೇಶದಲ್ಲಿ ಈ ಕೋವಿಡ್ ಏನ್ ಬಂದಿದೆ ಕರೋನಾ ಕಾಯಿಲೆ, ಇದರಿಂದ ನಾವು ದೂರ ಇರಬೇಕು ಅಥವಾ ಇದನ್ನ ತಡೆಗಟ್ಟಬೇಕಂದ್ರೆ ಏನು ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ. ಬಿತ್ತನೆ ಬೀಜ ವಿತರಣೆ ಇರ್ಬೋದು, ರಸಗೊಬ್ಬರ ಕೊಡೋ ಸಮಯದಲ್ಲಿರ್ಬೋದು, ಪ್ರತಿ ಸಂದರ್ಭದಲ್ಲೂ ಸಾಮಾಜಿಕ ಅಂತರ ರೈತರು ಕಾಪಾಡಿಕೊಳ್ಳಬೇಕು ಅನ್ನೋ ಒಂದು ವಿಚಾರ, ಪ್ರತಿ ಬಾರಿ ಸಾಧ್ಯವಾದಷ್ಟು ಸೋಪಿನಿಂದ ಕೈಗಳನ್ನ ಸ್ವಚ್ಛವಾಗಿ ಸಾಧ್ಯವಾದಷ್ಟು ನಿಧಾನವಾಗಿ ಕೈಯನ್ನ ತೊಳ್ಕೊಳ್ಳೋ ಅಂಥದ್ದು, ಅದರ ಜೊತೆಗೆ ಸಾಧ್ಯವಾದ್ರೆ ಈಗ ಅನಿವಾರ್ಯ ರೈತರು ಮನೆಯಲ್ಲೇ ಕುತ್ಕೊಳ್ಳಕಾಗಲ್ಲ, ಏನನ್ನಾದ್ರೂ ತರಬೇಕಾಗತ್ತೆ, ಹೊಲಕ್ಕೆ ಹೋಗ್ಬೇಕಾಗತ್ತೆ, ಅಂತ ಸಮಯದಲ್ಲಿ ಮಾಸ್ಕ್ ಧರಿಸೋದು. ಮಾಸ್ಕ್ ಇಲ್ಲದೇ ಇರೋ ರೈತರು ಕರ್ಚೀಫ್ ಇರ್ಬೋದು, ಟವಲ್ ಇರ್ಬೋದು, ಅದನ್ನಾದ್ರೂ ಅವರು ಅವರ ಮುಖಕ್ಕೆ ಮೂಗಿಗೆ ಕಟ್ಕೊಂಡು ಹೋಗುವಂತ ವಿಚಾರ. ಮುಖ್ಯವಾಗಿ ಸರ್ ಉಪಕರಣಗಳು, ಈಗ ರೈತರು ತಾವು ಉಪಯೋಗಿಸಿದಂತಹ ಚಲಕೆ ಗುದ್ಲಿ ಕುಡುಗೋಲು ಏನೇ ಇರ್ಬೋದು ಇನ್ನೊಬ್ರು ರೈತರಿಗೂ ಕೊಟ್ಟೆ ಕೊಡ್ತಾರೆ, ಹಂಗಿರುವಾಗ ಅದನ್ನ ಮಾಡದೇ ಇರೋದು ಸಾಧ್ಯವಾದಷ್ಟು ಸೂಕ್ತ ಅಂತ ನಾವು ತಿಳಿಸ್ತಾ ಇದ್ದೀವಿ. ಒಂದು ಪಕ್ಷ ಕೊಡಲೇಬೇಕು ಸಣ್ಣ ಪುಟ್ಟ ಉಪಕರಣಗಳನ್ನ, ಆದ್ರೆ ಇವರು ಕೊಡುವಾಗ ಮತ್ತೊಬ್ರು ಇಸ್ಕೊಳ್ಳುವಾಗ ಅದನ್ನ ಸಾಕಷ್ಟು ಬಾರಿ ಸೋಪಿನ ನೀರಲ್ಲಿ ತೊಳೆಯೋ ಅಂತದ್ದು ಮಾಡಬೇಕು ಅನ್ನೋದು. ಇದರ ಜೊತೆಗೆ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಕ್ಕೆ ಈಗಾಗಲೇ ನಮ್ಮ ರೈತರಿಗೆ ಒಳ್ಳೆ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳೋ ಅಂತದ್ದು, ಸಾಧ್ಯವಾದಷ್ಟು ಮನೆಯಲ್ಲೇ ಇದ್ದು ಅವರ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳೋ ಅಂತದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ತುಂಬಾ ಪ್ರಧಾನವಾಗಿ ಸರ್ಕಾರ ಹೇಳ್ತಾ ಇರೋದು ಸಾಮಾಜಿಕ ಅಂತ. ಹೌದು ಸರ್, ಹೌದು. ಅಂದ್ರೆ ಒಬ್ಬರಿಂದ ಒಬ್ಬ ವ್ಯಕ್ತಿಗೆ ರೋಗ ಹರಡದಷ್ಟು ದೂರವನ್ನಾದರೂ ಕಾಪಾಡಿಕೊಳ್ಳಬೇಕು ಅಂತ. ಅಂದ್ರೆ ಅದು ಕೃಷಿ ಚಟುವಟಿಕೆ ಆಗ್ಬಹುದು, ಯಾವುದೇ ಒಂದು ಚಟುವಟಿಕೆ ಆಗ್ಬೋದು, ಅದರ ಬಗ್ಗೆನೂ ಕೂಡ ತಾವು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ? ಹೌದು ಸರ್, ಹೌದು. ನಾವು ಈಗ ಪ್ರತಿ ಬಾರಿ ನಮ್ಮ ರೈತರ ಭೇಟಿಯಾದಾಗ ಫೋನಲ್ಲಿ ಮಾತಾಡುವಾಗ ಸಹ ಮತ್ತೆ ನಮ್ಮ ಸಂದೇಶಗಳೇನಿದಾವೆ ಅದರಲ್ಲಿ ನಾವು ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು, ದೂರದಲ್ಲಿ ನಿಂತಿರ್ಬೇಕು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನೊಂದಿಗೆ, ಈ ಮಾಹಿತಿಗಳನ್ನ ನಾವು ತಿಳಿಸ್ತಾ ಇದ್ದೀವಿ ಸರ್. ಅಂತಿಮವಾಗಿ ತಾವು ಹೇಳಿರುವಂತಹ ಎಲ್ಲ ವಿಚಾರಗಳನ್ನ ಮತ್ತೊಮ್ಮೆ ತಿಳಿಸಕ್ಕಾಗತ್ತಾ ಮೇಡಮ್? ಹೌದು ಸರ್, ಖಂಡಿತ ಹೇಳೋಣ. ಆಲೂಗೆಡ್ಡೆ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಬೇಕಾದ್ರೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು, ಅದರಲ್ಲೂ ಮುಖ್ಯವಾಗಿ ಭೂಮಿ ಸಿದ್ಧತೆ ಮತ್ತು ಬಿತ್ತನೆ ಬೀಜವನ್ನ ತಯಾರಿಸೋದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಅದರಲ್ಲಿ ಆಳವಾದ ಮಾಗಿ ಉಳುಮೆ, ಸಮತಟ್ಟಾಗಿರುವ ಜಮೀನು, ಉತ್ತಮ ನೀರು ಬಸಿಯುವಿಕೆ, ಎತ್ತರವಾದ ದಿಂಡುಗಳು, ದಿಂಡು ಏರಿಸಬೇಕಾದ ಸಂದರ್ಭ ಬಂದ್ರೆ 30 ದಿನಕ್ಕೆ ಮುಂಚೆನೆ ದಿಂಡು ಏರಿಸಿ ಮುಗಿಸೋದು, ಮತ್ತೆ 1 ತಿಂಗಳ ಮುಂಚಿತವಾಗಿನೇ ಬಿತ್ತನೆ ಬೀಜ ಖರೀದಿ ಮಾಡೋದು, ಖರೀದಿ ನಂತರ ತಪ್ಪದೆ ಬೀಜದ ಗ್ರೇಡಿಂಗ್ ಮಾಡೋದು, ಮೊಳಕೆಯೊಡಿಸೋದು, ಮತ್ತೆ ಮೊದಲ ಮೊಳಕೆಯನ್ನ ಚಿವುಟಿ ಹಾಕೋದು, ತದನಂತರ ಬೀಜೋಪಚಾರ, ಅದರಲ್ಲೂ ರಾಸಾಯನಿಕ ಜೈವಿಕ ಬೀಜೋಪಚಾರ, ಸುಮಾರು 2-2.5 ಅಡಿ ಅಂತರದಲ್ಲ ಸಾಲುಗಳಲ್ಲಿ ಬಿತ್ತನೆ ಮಾಡೋದು, 6 ಇಂಚು ಆಳದಲ್ಲಿ ಬಿತ್ತನೆ ಮಾಡೋದು, ಮತ್ತು ಸಾಧ್ಯವಾದಷ್ಟು ಬಿತ್ತನೆಗೆ ದುಂಡು ಗೆಡ್ಡೆಗಳನ್ನ ಬಳಸೋದು ಸೂಕ್ತ. ಈ ಎಲ್ಲ ಪದ್ಧತಿಗಳನ್ನ ಅನುಸರಿಸಿ ಅದರ ಜೊತೆಗೆ ಕೋವಿಡ್ ಕರೋನಾ ತಡೆಗಟ್ಟೋಕೆ ಬೇಕಾದಂತಹ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ಪಾಲಿಸಿ ಈ ವರ್ಷ ಆಲೂಗೆಡ್ಡೆಯಲ್ಲಿ ಉತ್ತಮ ಇಳುವರಿ ಪಡೀರಿ ಅಂತ ಆಶಿಸ್ತೀನಿ. ನಮ್ಮ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸೋಮನಹಳ್ಳಿ ಕಾವಲ್ನ ವಿಜ್ಞಾನಿಗಳು ಹೇಳೋದು, ಬಿತ್ತನೆ ಬೀಜವನ್ನ ಕತ್ತರಿಸೋದೆ ಬೇಡ ಅಂತ. ಅಂದ್ರೆ ಕತ್ತರಿಸಿದ್ರೆ ತಾನೇ ಸೋಂಕು ಹರಡೋದು, ಕತ್ತರಿಸದಲೆ ನೇರವಾಗಿ ಸಣ್ಣ ಗಡ್ಡೆಗಳನ್ನ ಬಿತ್ತನೆಗೆ ಬಳಕೆ ಮಾಡಿ ಅನ್ನೋಂತ ಸಲಹೆನ ಕೊಡ್ತಾ ಇದೆ. ಈಗ ತಳಿ ತಾವ್ ಯಾವ್ದು ಬಳಸ್ತಾ ಇರೋದಿಲ್ಲಿ ಸರ್? ನಮ್ಮಲ್ಲಿ ರೈತರು ಇಲ್ಲಿ ಈ ಭಾಗದಲ್ಲಿ ಕುಫ್ರಿ ಜ್ಯೋತಿನ ತುಂಬಾ ಬೆಳೀತಾ ಇದ್ರು. ಈ ಯೋಜನೆ ವತಿಯಿಂದ ನಾವು ಪ್ರಾಯೋಗಿಕವಾಗಿ ಕುಫ್ರಿ ಹಿಮಾಲಿನಿ ಅನ್ನೋ ತಳಿಯನ್ನ ಪರಿಚಯಿಸಿದ್ವಿ. ಈಗಾಗಲೇ ನಿಮಗೆ ತಿಳಿಸಿದಂಗೆ ಒಂದ್ ಎರಡು ಕುಂಟೆ ಅಥವಾ ಎರಡು ಸಾಲುಗಳಲ್ಲಿ ರೈತರು ಈ ಕುಫ್ರಿ ಹಿಮಾಲಿನಿನ 2017ರಲ್ಲಿ ಪ್ರಯತ್ನ ಮಾಡಿ ನೋಡಿದ್ರು. 16ರಲ್ಲೂ ಪ್ರಯತ್ನ ನಡೀತು, 17ರಲ್ಲಿ ಅದ್ಭುತವಾದ ಯಶಸ್ಸು. ಯಾಕಂದ್ರೆ ಈ ಹಿಮಾಲಿನಿಗೆ ರೋಗ ನಿರೋಧಕ ಏನಿಲ್ಲಿ ತಡವಾಗಿ ಬರೋ ಅಂಗಮಾರಿ ರೋಗ ತುಂಬಾ ದೊಡ್ಡ ಸಮಸ್ಯೆ ಇದೆಯೋ ಆಸನ ಭಾಗದಲ್ಲಿ, ಆ ರೋಗಕ್ಕೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಹಂಗಾಗಿ ಹಿಮಾಲಿನಿ ತಳಿ ತುಂಬಾ ಚೆನ್ನಾಗಿ ಇಲ್ಲಿ ಹೋದ್ ಸರಿ ಒಳ್ಳೆ ಇಳುವರಿನ ನೋಡಿದ್ದಾರೆ ರೈತರು. ಇವಾಗ ಪಂಜಾಬಿಂದ ನೇರವಾಗಿ ಬಿತ್ತನೆಗೆಡ್ಡೆ ತರಿಸ್ತಿರೋದ್ರಲ್ಲಿ 80%ರಷ್ಟು ಬೇಡಿಕೆ ಹಿಮಾಲಿನಿ ತಳಿಗೆ ಇದೆ. ರೈತರು ಹಿಮಾಲಿನಿ ತಳಿಯನ್ನ ಬೆಳೆಯೋಕೆ ಹೆಚ್ಚು ಮುಂದಾಗ್ತಾ ಇದೆ. ಬೇರೆ ಯಾವ್ದಾದ್ರು ಹೊಸ ತಳಿಗಳನ್ನ ಪ್ರಯೋಗ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅನ್ಕೊಂಡಿದೀವಿ ಸರ್. ಈಗ ನಾವು ಲೇಡಿ ರೊಸೆಟ್ ಅನ್ನೋದು ಸಹ ಒಂದು ತಳಿ ಇದೆ ಆಲೂಗೆಡ್ಡೆಲಿ, ಅದರ ಪ್ರಯೋಗ ಈ ವರ್ಷ ಮಾಡಬೇಕು. ಲೌಕಾರ್ ಇದೆ, ಆದ್ರೆ ಇವೆಲ್ಲವನ್ನು ಪ್ರಾಯೋಗಿಕವಾಗಿ ಕಡಿಮೆ ಜಾಗದಲ್ಲಿ ಮಾಡಿ ನೋಡ್ತೀವಿ, ರೈತರ ಹೊಲದಲ್ಲೇ ರೈತರ ಸಹಭಾಗಿತ್ವದಲ್ಲಿ. ಅದರಲ್ಲೇನಾದ್ರೂ ರೈತರಿಗೆ ಉತ್ತಮವಾಗಿದೆ ಕೆಲವು ಗುಣಗಳು ಅಥವಾ ಇಳುವರಿ ಚೆನ್ನಾಗಿ ಬರ್ತಿದೆ ಅಂದ್ರೆ ಮುಂದೆ ತಗೊಂಡೋಗ್ತೀವಿ ಸರ್. ಈಗೇನ್ ತಾವ್ ಹೇಳಿದ್ರೆ ತಳಿ ಅದು ಪ್ರೊಸೆಸಿಂಗ್ ಚಿಪ್ಸ್ ಮಾಡೋದಕ್ಕೂ ಸೂಕ್ತವಾಗಿದೆ, ಹಾಗೆ ನೇರವಾಗಿ ಬಳಕೆ ಮಾಡೋದಕ್ಕೂ ಸೂಕ್ತವಾಗಿದೆಯಾ? ಹಿಮಾಲಿನಿ ನೇರವಾಗಿ ಬಳಕೆ ಮಾಡೋ ಅಂತದ್ದೇ ತಳಿ ಇದೆ. ಆದ್ರೆ ಕಳೆದ ವರ್ಷ ನಮ್ಮ ರೈತರೇ ಕೆಲವರು ಮಾಡಿ ನೋಡಿದಾಗ ಅದು ಚಿಪ್ಸ್ ಸಹ ಅದರಿಂದ ಮಾಡಬಹುದಂತ ಕಂಡುಕೊಂಡಿದ್ದಾರೆ. ಆದ್ರೆ ಅದನ್ನ ಸಾಮಾನ್ಯವಾಗಿ ಹಂಗೆ ಏನ್ ನಾವು ತರಕಾರಿಯಾಗಿ ಉಪಯೋಗಿಸ್ತೀವಲ್ಲ ಅದಕ್ಕೆ ಹೆಚ್ಚು ಬಳಕೆ ಇದೆ. ಆಲೂಗಡ್ಡೆ ಬೇಸಾಯದ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೇನಾದ್ರೂ ಆಲೋಚನೆ ಮಾಡಿದ್ದೀರಾ? ಹೌದು ಸರ್, ನಮ್ಮ ಯೋಜನೆಯ ಮುಖ್ಯ ಉದ್ದೇಶ ಕೂಡ ಅದೇ ಆಗಿದೆ. ಈಗ ರೈತರಿಗೆ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ಬೇಕು, ಇಳುವರಿ ಹೆಚ್ಚು ಬರಬೇಕು. ಅಲ್ಲ, ಯಾಕೆ ಅಂದ್ರೆ ಆಲೂಗಡ್ಡೆ ಒಂಥರಹ ಬಹಳ ಹಿಂದಿನಿಂದ ರೈತರ ಭಾಷೆಯಲ್ಲೇ ಹೇಳೋದೇ ಆದ್ರೆ ಜೋಜಿನ ಬೆಳೆ ಅಂತ. ಬಹಳಷ್ಟು ಖರ್ಚು ಮಾಡಿ ಆಲೂಗಡ್ಡೆ ಬೆಳೀತಾರೆ, ಮಾರುಕಟ್ಟೆಯಲ್ಲಿ ಧಾರಣೆ ಇಲ್ಲದಾಗ ಸಂಕಷ್ಟಗಳಿಗೆ ರೈತರು ಸಿಲುಕಿ ಹಾಕೋತಾರೆ. ಆ ದೃಷ್ಟಿಯಲ್ಲಿ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೆ ತಾವೇನಾದ್ರೂ ಸರಿ? ಈ ಉತ್ಪಾದನಾ ವೆಚ್ಚದಲ್ಲಿ ನಾವು ನೋಡಿದ್ರೆ 50%ರಷ್ಟು ಬೀಜದ ಗೆಡ್ಡೆಗೆ ಹೋಗ್ಬಿಡುತ್ತೆ. ಇನ್ 50% ಏನಕ್ಕೆ ಹೆಚ್ಚು ಖರ್ಚಾಗತ್ತಂದ್ರೆ ಅಂಗಮಾರಿ ರೋಗ ನಿಯಂತ್ರಣಕ್ಕೆ. ಸೊ ನಾವು ಈ ಅಂಗಮಾರಿ ರೋಗ ನಿಯಂತ್ರಣದ ಬಗ್ಗೆನೆ ಸಾಕಷ್ಟು ತರಬೇತಿ ರೈತರಿಗೆ ಮಾಡಿ ಸಾಧ್ಯವಾದಷ್ಟು ಅಂಗಮಾರಿ ರೋಗ ಬರ್ದೆ ತಡೆಗಟ್ಟೋ ಅಂತಹ ಪ್ರಯತ್ನಗಳನ್ನ ಮಾಡ್ತೀವಿ. ಮುಂಚೆ ಯಾವಾಗ ರೋಗ ಚಿಹ್ನೆಗಳು ಕಂಡ ಮೇಲೆ ಔಷಧಿ ಹೊಡಿಯೋಕ್ ಶುರು ಮಾಡ್ತಾ ಇದ್ರು, ನಿಮ್ಗೆ ಗೊತ್ತಿದೆ ಅದು ರಾತ್ರೋರಾತ್ರಿ ಇಡೀ ಊರನ್ನ ಆಕ್ರಮಿಸುವಂತಹ ರೋಗ. ಅದು ರೋಗಾಣುಗಳು ಗಾಳಿಯಲ್ಲಿ ಹರಡೋದ್ರಿಂದ ಅದಕ್ಕೆ ಹುಟ್ಟುವಳಿ ಆದ್ಮೇಲೆ ಅಂದ್ರೆ ಬಿತ್ತನೆ ಆಗಿ 50%ರಷ್ಟು ಹುಟ್ಟುವಳಿ ಆದ ತಕ್ಷಣನೆ ನಾವು ಪ್ರತಿ 7 ದಿನಕ್ಕೊಂದ್ಸರಿ ಮ್ಯಾಂಕೋಜೆಬ್ ಸಿಂಪರಣೆ ಮಾಡಲೇಬೇಕು ಅಂತ ರೈತರಿಗೆ ಹೇಳ್ತೀವಿ. ಈ ಪದ್ಧತಿಯನ್ನ ಪ್ರತಿ 7 ದಿನಕ್ಕೊಮ್ಮೆ ಈ ಶಿಲೀಂಧ್ರ ನಾಶಕವನ್ನ ಸಿಂಪರಣೆ ಮಾಡಿ ಸಾಕಷ್ಟು ರೈತರು ಆಲೂಗೆಡ್ಡೆಯಲ್ಲಿ ಈ ತಡವಾಗಿ ಬರೋ ಅಂಗಮಾರಿ ರೋಗವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲೂ ಸಹ ಖರ್ಚು ಕಡಿಮೆ ಆಗ್ತಾ ಇದೆ. ಮತ್ತೆ ಯಾವಾಗ ಇವರು ಗುಣಮಟ್ಟದ ಬಿತ್ತನೆ ಗೆಡ್ಡೆಗಳನ್ನ ತಂದು ಬಿತ್ತನೆ ಮಾಡ್ತಾ ಇದ್ದಾರೆ, ಇಳುವರಿ ಸಹ ಹೆಚ್ಚಾಗ್ತಾ ಇದೆ. ಹೆಚ್ಚಿನ ಮಾಹಿತಿಗೆ ಶಶಿಕಲಾ ಅವರೇ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದ್ರೆ ಖಂಡಿತ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಹೇಳ್ತೀನಿ ಸರ್, ದಯವಿಟ್ಟು ಬರ್ಕೊಳ್ಳಿ. ನನ್ನ ಮೊಬೈಲ್ ಸಂಖ್ಯೆ 9954082141. ಇನ್ನೊಮ್ಮೆ 9954582141. ಇನ್ನೂ ಒಂದ್ಸರಿ ಹೇಳ್ಬಿಡಿ ಮೇಡಮ್. 9954582841. ಒಳ್ಳೆಯದು ಶಶಿಕಲಾ ಅವರೇ. ಇದುವರೆಗೂ ಆಲೂಗಡ್ಡೆ ಬೇಸಾಯಕ್ಕೆ ಪೂರ್ವ ಸಿದ್ಧತೆಗಳಿಗೆ ಸಂಬಂಧಪಟ್ಟಂತೆ ಹಾಗೆ ನಿಮ್ಮ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರೆ ಒಳ್ಳೆದಾಗ್ಲಿ. ನಮಸ್ಕಾರ. ನಮಸ್ಕಾರ. ಕೇಳಿದರೆ ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಆಲೂಗೆಡ್ಡೆ ಬೇಸಾಯಕ್ಕೆ ಪೂರ್ವ ಸಿದ್ಧತೆ ಈ ಕುರಿತು ಹಾಸನದ ಕೃಷಿ ವಿಜ್ಞಾನಿ ಎಸ್ ಜಿ ಶಶಿಕಲಾ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ.